ಕೆಲವು ತಳಿಗಳಿಗೆ ಬಿಟ್ಟರೆ ಯಾವ ಬೇರೆ ತಳಿಗಳಲ್ಲೂ ನಮಗೆ ಶ್ವಾಸಕೋಶ ಥರ ಇದ್ದಾಗೆ ಅದಕ್ಕೆ ಇರೋದಿಲ್ಲ. ಕೆಲವು ತಳಿಗಳಲ್ಲಿ ಕೂಡ ಇದೆ. ಆದರೆ ಇದಕ್ಕೋಸ್ಕರ ಏನು ಮಾಡ್ತೇವೆ, ಅದಕ್ಕೆ ಕರಗಿದ ಆಮ್ಲಜನಕ ಅಂತ ಹೇಳ್ತೇವೆ. ಆ ಇದನ್ನು ನಾವು ಉಪಯೋಗಿಸೋದು ಅಥವಾ ಮುಖ್ಯ ಮೀನುಗಳಿಗೆ ಉಸಿರಾಡಲಿಕ್ಕೆ ಅದೇ ಬೇಕಾಗಿರೋದು. ಇದನ್ನು ಯಾವಾಗ ನಾವು ಪರಿಗಣಿಸ್ಬೇಕು ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ಮೂರು ಮಾನದಂಡಗಳಲ್ಲಿ ಒಂದಾಗಿರುವಂಥ ಗಾಳಿ ಕೂಡ ಇದರಲ್ಲಿ ಒಂದು. ಈಗ ಆಕ್ಸಿಜನ್ನು ಹೇಗೆ ನೀರಿನ ಜೊತೆ ಮಿಕ್ಸ್ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿದೆ, ಅದರ ಮುಖಾಂತರ ನಾವು ಮೀನು ಆರೋಗ್ಯವಾಗಿ ಬೆಳೀತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಸಾಧ್ಯ. ಈಗ ಮೀನು ನಾವು ಕರಗಿದ ಆಮ್ಲಜನಕ ಹೇಳ್ತಿದ್ದಾಗ ಕಡಿಮೆ ಅಂತಂದರೆ 5 PPM ಇರಬೇಕು ಅಂತ ಹೇಳ್ತೀವಿ. 5 PPM 8-10 ಇದ್ದರೆ ಸಾಕು. ಅದಕ್ಕಿಂತ ಹೆಚ್ಚಾದರೆ ಅದು ಉಸಿರಾಡಲಿಕ್ಕೆ ಮತ್ತಷ್ಟು ಕಷ್ಟ ಆಗ್ತದೆ. ಸೊ ಈಗ ಆಕ್ಸಿಜನ್ ನಮಗೆ ನಾರ್ಮಲ್ ಲೆವೆಲಲ್ಲೇ ಇರಬೇಕು. ಅದಕ್ಕಿಂತ ತುಂಬ ಜಾಸ್ತಿ ಆದರೆ ನಾವು ಗ್ಯಾಸ್ ಬಬಲ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ಕಡಿಮೆ ಆದರೆ ಡಿಪ್ಲೀಷನ್ನು ಅಥವಾ ಅನರೋಬಿಕ್ ಕಂಡೀಷನ್ ಅಂತ ಹೇಳ್ತೇವೆ, ಆವಾಗ ಉಸಿರು ಗಟ್ಟಿ ಸಾಯುವಂಥದ್ದು ಇರ್ತದೆ. ಸೊ ಈ ಎರಡನ್ನು ಮಧ್ಯದಲ್ಲಿ ನಾವು ಮ್ಯಾನೇಜ್ ಮಾಡಿ ಮೀನು ಸಾಕಾಣಿಕೆ ಮಾಡೋದ್ರಿಂದ ಮೀನುಗಳು ಆರೋಗ್ಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಮ್ಯಾನೇಜ್ ಮಾಡುವುದು ಯಾವ ಥರ? ಈಗ ನಾವು ಹೆಚ್ಚಾಗಿ ಆಕ್ಸಿಜನ್ ಲೆವೆಲ್ಸ್ನ ನಾವು ಮೇಂಟೈನ್ ಮಾಡಬೇಕು ಅಂದರೆ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕು, ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಕೊಡಬೇಕು, ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೀರಿನ ಮಿಕ್ಸ್ ಮಾಡಬೇಕು ಅಂತ ಹೇಳಿದ್ರಿ. ಈಗ ಮುಖ್ಯವಾಗಿ ಈ ಕೊಳಗಳಲ್ಲಿ ನೀರಿನ ಪ್ರಾಮುಖ್ಯತೆ ಏನು ಅಂತ ಮೊದಲೇ ನೀವು ಹೇಳಿದ್ರಿ, ನೀರು ಅನ್ನುವಂಥದ್ದು ಇದರಲ್ಲಿ ಮುಖ್ಯ ಅಂತೇಳಿ. ಈ ನೀರಿನ ವಿನಿಮಯ ಈ ಮೀನು ಕೊಳಗಳ ಗುಣಮಟ್ಟವನ್ನು ಯಾವ ರೀತಿಯಲ್ಲಿ ಸುಧಾರಿಸುವಂಥದ್ದು? ಈಗ ನಿಮಗೆ ಒಂದು ನೀರಿನ ಗುಣಮಟ್ಟದ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ಈ ಆಕ್ಸಿಜನ್ ಲೆವೆಲ್ಸ್ ಅಲ್ಲದೆ ಹಲವಾರು ಕಾಂಪೋನೆಂಟ್ಸ್ ಇದೆ ಇದನ್ನು ಎಫೆಕ್ಟ್ ಮಾಡೋವಂಥ. ಈಗ ನೈಟ್ರೋಜನ್ ಲೆವೆಲ್ಸ್ ಇದೆ, ನೈಟ್ರೋಜನ್ ಅಂದಾಗ ನೈಟ್ರೈಟ್ ಯೂರಿಯಾ ಅಮೋನಿಯಾ ಇದೆಲ್ಲ ಇದೆ. ಸೊ ಇದೆಲ್ಲವನ್ನು ನಾವು ಕಂಟ್ರೋಲ್ಡ್ ಕಂಡೀಷನಲ್ಲೇ ಇಟ್ಕೋಬೇಕು. ಈ ಕಂಟ್ರೋಲ್ಡ್ ಕಂಡೀಷನ್ ಇಟ್ಕೊಂಡಾಗ ಮಾತ್ರನೇ ಈ ಒಂದು ಏನು ಮೀನಿನ ಆರೋಗ್ಯವನ್ನು ನಾವು ಸುಧಾರಿಸ್ಲಿಕ್ಕೆ ಸಾಧ್ಯ ಅಂತದ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಸರಿಯಾದ ಗೊಬ್ಬರಗಳ ಪ್ರಮಾಣ ನಾವು ಹೆಚ್ಚಾಗಿ ನಾವು ದನದ ಸಗಣಿಯನ್ನು ಉಪಯೋಗಿಸ್ಲಿಕ್ಕೆ ಹೇಳ್ತೇವೆ. ಯಾಕಂದರೆ ಅದರ ದನದ ಸಗಣಿ ಯಾವತ್ತು ಮೀನಿಗೆ ಆಹಾರ ಅಲ್ಲ, ಅದರಿಂದ ಬಿಡುವಂಥ ಪೋಷಕಾಂಶಗಳಿಂದ ಬರುವಂಥ ಪಾಚಿ ಏನಿದೆ ಅದು ಮೀನುಗಳಿಗೆ ಆಹಾರ. ಆ ಒಂದು ಮೇಂಟೆನೆನ್ಸ್ನ ಆ ಲೆವೆಲ್ಸ್ನ ನಾವು ಮೇಂಟೈನ್ ಮಾಡಬೇಕು. ಯಾಕಂದರೆ ಅತಿಯಾದಷ್ಟು ಕೂಡ ನಮಗೆ ಸಮಸ್ಯೆ ಆಗ್ತದೆ. ನಾವು ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳ್ತೇವೆ, ತುಂಬ ಹಸಿರಾಗುವಂಥದ್ದು ನೀರು ಆ ಇದನ್ನು ಅದನ್ನು ತಿಳಿ ಮಟ್ಟದಲ್ಲಿ ಇಟ್ಕೋಬೇಕು. ಸರಿಯಾದ ಪ್ರಮಾಣದಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಸರಿ ಆಗ್ತದೆ. ಈಗ ಪಾಚಿಯನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರ ನಿಯಂತ್ರಣ ಮಾಡುವಂಥ? ಈಗ ನಾವು ಹೆಚ್ಚಾಗಿ ಹೇಳುವಂಥದ್ದೇ ಒಂದು 100 ಚದರ ಮೀಟರ್ಗೆ ಅಂತ ನಾವು ತಗೊಂಡಾಗ 100 ಚದರ ಮೀಟರ್ಗೆ ನಾವು ಹೇಳಿದ್ರು 20-25 kg ಅನ್ನು ಉಪಯೋಗಿಸ್ಬೇಕು. 20-25 kg ಹಸಿ ಸಗಣಿಯನ್ನು ನಾವು ನೀರಲ್ಲಿ ಬೆರೆಸಿ ತಿಳಿ ಮಾಡಿ ಅದನ್ನು ಎರಚಿದಾಗ ಅದು 1 ವಾರದಿಂದ 10 ದಿನಗಳ ಒಳಗಡೆ ಹಸಿರಾದ ಪಾಚಿಯನ್ನು ಬೆಳೆಸ್ತದೆ. ನಾವು ಅದನ್ನು ಫೈಟೋಪ್ಲಾಂಕ್ಟನ್ ಅಥವಾ ಪ್ಲಾಂಕ್ಟನ್ ಅಂತ ಜನರಲ್ ಆಗಿ ಹೇಳುತ್ತೇವೆ. ಆ ಪ್ಲಾಂಕ್ಟನ್ನು ತಿನ್ಕೊಂಡು ಮೀನುಗಳು ಬೆಳೀತದೆ. ಯಾಕಂದರೆ ನಾವು ಹೆಚ್ಚಾಗಿ ಮೀನುಗಳನ್ನು ನೋಡಿದಾಗ ನಾವು ಎಲ್ಲಾದರೂ ಕೆರೆಗಳಲ್ಲಿ ನದಿಗಳಲ್ಲಿ ನೋಡಿದಾಗ ಬಾಯಿಯನ್ನು ಆಡಿಸ್ತಿರುವಂಥ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ. ಅದು ನೀರನ್ನು ಬಾಯಿಯಲ್ಲಿ ತಗೊಂಡು ಗಿಲ್ಸ್ ಮುಖಾಂತರ ಅದನ್ನು ಹೊರಗಡೆ ಬಿಡುತ್ತೆ. ಅದರಲ್ಲಿರುವಂಥ ಪ್ಲಾಂಕ್ಟನ್ನು ಫಿಲ್ಟರ್ ಮಾಡಿ ಅದು ತಿನ್ನುವಂಥ ಸ್ವಭಾವ ಇರುವಂಥದ್ದು. ಆ ಒಂದು ಪ್ಲಾಂಕ್ಟನ್ನು ನೈಸರ್ಗಿಕವಾಗಿ ಆಹಾರವಾಗಿ ನಾವು ಅದನ್ನು ಕೊಡ್ತಾ ಇದ್ದೇವೆ. ಅದೇ ನೈಸರ್ಗಿಕ ಆಹಾರನ ಇಟ್ಕೊಂಡೇ ಅದು ಬದುಕುತ್ತೆ, ಅದು ಬದುಕಿರುವಂಥ ಸಾಧ್ಯತೆ ಇರುತ್ತೆ. ಆದರೆ ಬೆಳವಣಿಗೆಗೋಸ್ಕರ ನಾವೇನು ಮಾಡ್ತೀವಿ, ಕೃತಕ ಆಹಾರವನ್ನು ನಾವು ಕೊಡ್ತೇವೆ. ಅದು ನೆಲಗಡಲೆ ಹಿಂಡಿ ಆಗಿರ್ಬೋದು, ಅಕ್ಕಿ ತೋಡಾಗಿರ್ಬೋದು, ಮನೆಯಲ್ಲಿ ಉಳಿದಿರೋ ತರಕಾರಿಗಳಾಗಿರ್ಬೋದು, ಕೆಲವು ದವಸ ಧಾನ್ಯಗಳಾಗಿರ್ಬೋದು, ಇದನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲವನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ನಾವು ಪಾಚಿಯನ್ನು ಮಾಡೋದು. ನಾವು ಹೇಳುವಂಥ ಪ್ರಮಾಣದಲ್ಲಿ 100 ಚದರ ಮೀಟರ್ಗೆ 20-25 kg ಉಪಯೋಗಿಸಿದ್ರೆ ಸಾಕಾಗ್ತದೆ. ಹಾಂ ಸರಿ, ಆಗ ಈ ಪಾಚಿ ಸುಮಾರು ಮಟ್ಟಿಗೆ ಕಂಟ್ರೋಲ್ ಇರ್ತದೆ ಅಂತ. ಮೊದಲಿಗೆ ನೀವು ಹೇಳಿದ್ರೆ ಮಣ್ಣು ಬಹಳ ಮುಖ್ಯ ಅಂತ ಹೇಳಿ, ದಕ್ಷಿಣ ಕನ್ನಡ ಮಣ್ಣಲ್ಲಿ ನೀರು ಬಸ್ತು ಹೋಗ್ತದೆ ಅನ್ನುವಂಥದ್ದನ್ನು ಹೇಳಿದ್ರಿ. ಈಗ ಈ ಮಣ್ಣಿನ ಬಗ್ಗೆ ಇನ್ನೂ ಹೆಚ್ಚು ಮಾತಾಡುವುದಿಲ್ಲ, ಮಣ್ಣಿನ ಪ್ರಾಮುಖ್ಯತೆ ಮತ್ತು ಅದು ನೀರಿನ ಗುಣಮಟ್ಟದ ಮೇಲೆ ಮಾಡುವಂಥ ಪರಿಣಾಮ ಯಾವ ಥರ ಇರ್ತದೆ? ಈಗ ನಾನು ಮೊದಲೇ ಹೇಳಿದಾಗೆ ಈಗ ಯಾವಾಗ ನಮ್ಮಲ್ಲಿ ನೀರು ಬಸ್ದೋಗುವಂಥ ಸಮಸ್ಯೆ ಇದೆ, ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತವೆ. ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದಾಗ ನಮಗೆ ಇರುವಂಥ 3 ಮಾನದಂಡಗಳಲ್ಲಿ ಒಂದು ಎಲಿಮಿನೇಟ್ ಆದಾಗ ಏನೇ ನಾವು ಹೊಂಡಕ್ಕೆ ಹಾಕಿದರೆ ಅದು ಗೊಬ್ಬರ ಆಗಿರಲಿ, ಮೀನಿನ ತ್ಯಾಜ್ಯ ಆಗಿರಲಿ, ಅಥವಾ ಹೆಚ್ಚುವರಿ ಉಳ್ಕೊಂಡಿರುವಂಥ ಮೀನು ಆಹಾರ ಇರಲಿ, ಅದೆಲ್ಲ ಕೆಳಗಡೆ ಹೋಗಿ ಸೇರಿಕೊಳ್ಳೋದು. ಅದೇ ಮಣ್ಣಿಲ್ಲದಿದ್ದಾಗ ಏನಾಗುತ್ತೆ, ಅದು ಸ್ವಿಮ್ಮಿಂಗ್ ಪೂಲ್ ಆಗಿರ್ತದೆ, ಅದು ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಪ್ಲಾಸ್ಟಿಕ್ ಹೊದಿಕೆಯ ಮೇಲೆ

ಮತ್ತೆ ಕೈ